ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಗಳಿಂದನೇ ಔಷಧಿಗಳನ್ನು ಹೇಗೆ ಮಾಡಬೇಕು ಅಂತ. ಈಗ ಇವನ್ ಬೆಳ್ಳುಳ್ಳಿಯಿಂದ ಮೆಣಸಿನಕಾಯಿಯಿಂದ ಎಲ್ಲ ಹೇಗೆ ಮಾಡಬೇಕು ಅಂತೇಳಿ ಕಡಪದಿಂದ ವಿಜಯಕುಮಾರ್ ಅಂತೇಳಿ ಒಬ್ರು ಬಂದು ತೆಲುಗುನಲ್ಲಿ ಮಾತಾಡಿ ನಮಗೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಕನ್ನಡಕ್ಕೆ ಅನುವಾದ ಮಾಡಿ ನಾವು ಜನಗಳಿಗೆ ಹೇಳಬೇಕಾಗಿರ್ತಕ್ಕಂಥದ್ದು. ಒಂದು 20-25 ರೈತರು ನಮ್ಮ ಜೊತೆಗೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೆಯೇ ಕೆಲವೊಂದು ಕಂಪ್ನಿಗೋಸ್ಕರ ನಾವು ಔಷಧಿ ಬೆಳೆಗಳನ್ನು ಮಾಡ್ತಾ ಇದ್ವಿ, ತುಳಸಿ ಮತ್ತು ಮಿಂಟು, ಹಾಗೆಯೇ ನುಗ್ಗೆ ಗಿಡಗಳ ಎಲೆಯನ್ನು ಕೊಂಡ್ಕೊಳ್ತಾ ಇದ್ರು ಅವರು ಬೈಬ್ಯಾಕ್ ಮಾಡಬೇಕು ಅಂತ. ನಮ್ದು ಒಂದು ಆಸಕ್ತಿ ಏನಂದ್ರೆ ನಾವೇನು ಹೇಳ್ಕೊಡ್ತೀವಿ ಅದನ್ನ ಬೆಳೆದ ಮೇಲೆ ಅದು ಬೈಬ್ಯಾಕ್ ಇಲ್ಲ ಅಂದ್ರೆ ಮತ್ತೆ ರೈತನಿಗೆ ಹೊರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೈಬ್ಯಾಕ್ ಇರ್ತಕ್ಕಂತಹ ಪದಾರ್ಥಗಳನ್ನೇ ಬೆಳೆಸ್ತಾ ಇದ್ದು, ಆಮೇಲೆ ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ವಿ. ಯಾಕೆಂದ್ರೆ ಇದು ಬರಗಾಲವನ್ನು ಕೂಡ ಎದುರಿಸುವಂತ ಶಕ್ತಿ ಸಿರಿಧಾನ್ಯಗಳಿಗೆ. ಹಾಗಾಗಿ ನಮ್ಮಲ್ಲಿ ಮಳೆ ಆಧಾರಿತ ಪ್ರದೇಶಗಳಲ್ಲಿ ನೀವು ಸಿರಿಧಾನ್ಯಗಳನ್ನ ಬೆಳೆರಿ, ನವಣೆ ಬೆಳೆರಿ, ಮತ್ತೆ ನಮ್ಮ ಆರ್ಕ, ಕೊರ್ಲೆ ಇವೆಲ್ಲ. ಕೊರ್ಲೆ ಅಂತೂ ವಿಶೇಷವಾಗಿ ಹೆಚ್ಚಿನ ನಾರಿನಂಶ ಇರತಕ್ಕಂತ ಒಂದು ಇದು ಸಿರಿಧಾನ್ಯ. ಈ ತರ ಬೆಳೀರಿ ಅಂತ ಹೇಳ್ತಾ ಹಾಗೇನೆ ಔಷಧಿ ಬೆಳೆದು ಹೇಳಿದೆ. ಆಮೇಲೆ ಅಶ್ವಗಂಧ ಅಂತ, ಅದು ಕೂಡ ಮಳೆ ಕಡಿಮೆ ಇರತಕ್ಕಂಥದ್ದು, ಸೆಪ್ಟೆಂಬರ್ ಅಲ್ಲಿ ಬೆಳೆಯುವಂತ ಒಂದು ಬೇರು. ಆ ಬೇರಿನ ಮೇಲಿನ ಗಿಡಕ್ಕೂ ಬೆಲೆ ಇದೆ, ಬೇರಿಗೂ ಬೆಲೆ ಇದೆ. ಒಳ್ಳೆಯ ಬೆಳೆ ಅಂತಾನೆ ಹೇಳ್ಬೋದು, ಅದಕ್ಕೆ ಮಾರುಕಟ್ಟೆನೂ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳೆಯುವಂಥದ್ದು, ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ವಾತಾವರಣದಲ್ಲಿ ಇರ್ತಕ್ಕಂಥ ತಂಪಾದ ಗಾಳಿಯಿಂದನೇ ಅದು ಬೆಳವಣಿಗೆಯನ್ನು ತಗೊಳ್ಳುತ್ತದೆ. ಹಾಗೆಯೇ ಅದನ್ನು ಜನವರಿ ಫೆಬ್ರವರಿಯಲ್ಲಿ ಕಟಾವು ಮಾಡಿ ಅದಕ್ಕೆ ಪೆನ್ಸಿಲ್ ಗ್ರೇಡು, ಫಾರ್ಮರ್ ಗ್ರೇಡ್ ಅಂತ ಇರುತ್ತೆ. ಏನೋ ನೀವು ಸಂಸ್ಕರಣೆ ಮಾಡದೆ ಕೊಟ್ಟರೆ ಅದಕ್ಕೆ ಒಂದು ರೇಟು, ಮೇಲೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಕೊಟ್ಟರೆ ಅದಕ್ಕೊಂದು ಗ್ರೇಡ್. ಅದು ತುಂಬ ಒಳ್ಳೆಯ ಬೆಳೆ ಕೂಡ. ಈ ಬಗ್ಗೆ ರೈತರಿಗೆ ಅವೇರ್ನೆಸ್, ಹೌದು ಅವೇರ್ನೆಸ್ ಮಾಡ್ತಾ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ನಮ್ಮ ಸುತ್ತಮುತ್ತ ಏನಿದೆ ಅದನ್ನೇ ಮಾಡೋ. ಹೇಗೆ ರೈತರ ಫೋರಂಗಳನ್ನೇನಾದರೂ ಮಾಡಿದ್ರಾ? ಹೌದು, ನಾವು ಸಾವಯವ ಕೃಷಿಕರದ ಒಂದು ತಂಡ ಮಾಡಿಕೊಂಡು ಒಂದು 25-30 ಜನ ನಾವೆಲ್ಲ ಸೇರಿಕೊಂಡು ತಿಂಗಳ ತಿಂಗಳ ಇಲ್ಲಿ 3 ದಿನಗಳ ಕಾಲ ಕಾರ್ಯಾಗಾರಗಳನ್ನ ಮಾಡಿ ಇಲ್ಲೇನೆ ನಮ್ಮ ಎಂಪಿ ಪ್ರಕಾಶ್ ಅವರ ತೋಟದಲ್ಲೇನೆ ನಾವು ಯಾವಾಗಲೂ ಸಭೆ ಸೇರಿ ಊಟ ಮಾಡಿ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸೇರಿ ಚರ್ಚೆ ಮಾಡಿ ಬೇರೆ ಬೇರೆ ಪ್ರದೇಶದಿಂದ, ಈಗ ಹೇಳಿದ್ನಲ್ಲ ವಿಜಯಕುಮಾರ್ ಅಂತೇಳಿ ಕಡಪದಿಂದ, ಹಾಗೇನೆ ನಮ್ಮ ಹೊಸಪೇಟೆಯಿಂದ ಕೆಲವರು ಬರ್ತಾ ಇದ್ರು, ಬೆಂಗಳೂರಿಂದ ಸಾಹಿಲ್ ವಾಸು ಅಂತ ಬರ್ತಾ ಇದ್ರು. ಅವರು ಮಣ್ಣಿನ ಬಗ್ಗೆ ಅದ್ಭುತವಾದಂತ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಮಣ್ಣಿನಲ್ಲಿರ್ತಕ್ಕಂತಹ ಸೂಕ್ಷ್ಮಾಣುಗಳ ಬಗ್ಗೆನೂ ಅಧಿಕೃತವಾಗಿ ಮಾತಾಡ್ತಾ ಇದ್ರು ಅವರು. ಹಾಗೇನೆ ನಮ್ಮವ್ರಿಗೆಲ್ಲರಿಗೂ ಎಲ್ಲಾ ಬೀಜಾಮೃತ ಮಾಡೋದು ಹೇಗೆ, ಮತ್ತೆ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಭೂಮಿ ಹೇಗಿರುತ್ತೆ, ಏನು ನೀರಿನ ಅಂಶ ಹೇಗಿರುತ್ತೆ, ಮತ್ತೆ ಯಾವುದೇ ಗೊಬ್ಬರವನ್ನ ಬಳಸ್ತೇನೆ ನಾವು ಹೇಗೆ ಉತ್ಕೃಷ್ಟವಾದ ಬೆಳೆಯನ್ನ ಬೆಳಿಬಹುದು ಅಂತೇಳಿ. ಆ ನಮ್ಮ ತಂಡದಲ್ಲಿ ಒಬ್ಬ ವ್ಯಕ್ತಿ ಅರಣ್ಯ ಕೃಷಿಗೆ ಹೋದ್ರು, ಒಬ್ಬ ವ್ಯಕ್ತಿ 16 ಎಕರೆಯಲ್ಲಿ ಇದುವರೆಗೂ ಟ್ರ್ಯಾಕ್ಟರ್ನ ಓಡಿಸಿಲ್ಲ, ಕಲ್ಲಪ್ಪ ಅಂತೇಳಿ ಉತ್ತಂಗಿಯವರು, ಹಾಗೆ ವೀರೇಶ್ ಇದ್ರೊಳಗೆ ದೇವಗೊಂಡನಹಳ್ಳಿಯಲ್ಲಿ, ಹಾಗೆ ಹ್ಯಾಡ್ಲಾದಿಂದ ಸಂಗಣ್ಣ ಅಂತ. ಸಂಗಣ್ಣ ಅವ್ರಿಗೆ ಇದು ಕೃಷಿ ಆಧಾರಿತ ಇದಕ್ಕೆ ಔಷಧಿಗಳ ಬಗ್ಗೆ ಎಲ್ಲ ಬೇಕು. ಆದ್ರೆ ಹೊಸಬರಾಗಿರ್ತಕ್ಕಂಥ ಶಿವಣ್ಣ ಅವರು ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಭೂಮಿಯಲ್ಲಿ ಕೆಲಸ ಮಾಡ್ಬೇಕು ಅಂದಾಗ ಸಾವಯವ ಹೇಗ್ ಮಾಡ್ಬೇಕು ಅಂತ. ಹಾಗೆ ನಾನು ಕೂಡ ಸ್ವತಃ ಸಿರಿಧಾನ್ಯಗಳನ್ನ ಬೆಳೆದು 15 ಟನ್ ಬೆಳೆಯನ್ನ ಬೆಳೆದು ಮಾರಾಟ ಮಾಡಿದ್ವಿ. ಹೀಗೆ ನಿರಂತರವಾಗಿ ಚಟುವಟಿಕೆಗಳನ್ನ ಇಟ್ಕೊಂಡಿದೀವಿ. ಹಾಗೇನೆ ನಾನು ಆಗ್ಲೇ ಪ್ರಸ್ತಾಪ ಮಾಡ್ದಂಗೆ ನೀರಾವರಿ ಇಲ್ಲಿಯ ಎಂಪಿ ಪ್ರಕಾಶ್ ಅವರು ಏನು ಹುಲಿಗುಡ್ಡದ ಏತ ನೀರಾವರಿಯನ್ನ ಮಾಡಕ್ಕೆ ಬುನಾದಿಯನ್ನ ಹಾಕಿದ್ರು, ನಂತರದಲ್ಲಿ ಈಗ ಡ್ಯಾಮ್ ಆಗಿದೆ. ಆ ಡ್ಯಾಮಿನಿಂದ ತುಂಬಾ ಕೃಷಿಕರಿಗೆ, ಅದರಲ್ಲಿ ನಮ್ಮ ಹೂವಿನ ಹಡಗಲಿ ಮತ್ತೆ ಆ ಕಡೆ ಮುಂಡ್ರಿಗಿ ಭಾಗದಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅವರು ಭತ್ತ ಮತ್ತೆ ಕಬ್ಬನ್ನ ಬೆಳೀತಾ ಇದ್ದಾರೆ, ಅವ್ರ ಜೊತೆಗೆ ನಾವಿನ್ನು ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಭತ್ತ ಮತ್ತೆ ಕಬ್ಬು ಅಂದ್ರೆ ಹೆಚ್ಚು ವಿಷಯುಕ್ತ ಗೊಬ್ಬರವನ್ನ ಬಳಸ್ತಕ್ಕಂಥದ್ದು, ಅದು ಮತ್ತೆ ನೀರಿಗೆ ವಾಪಸ್ ಹೋಗ್ತಾ, ಅದನ್ನ ತಡೆಯಕ್ಕೆ ಹೇಗೆ ಅನ್ನೋದೊಂದು ಹೋರಾಟ ಮಾಡ್ಬೇಕಾದಂತ ಅಗತ್ಯ ಇದೆ. ಹಾಗೇನೆ ಜಾನ್ ಅವರು ಇಲ್ಲೇ ಇದಾರೆ, ಪ್ರೆಸ್ನವರು, ಅವರು ಕೂಡ ನಮ್ಮ ತಂಡದಲ್ಲಿ ಭಾಗವಹಿಸಿದ್ದಂತಾರು. ಅವರು ಕೂಡ ಅರಣ್ಯ ಕೃಷಿ ಕಡೆ ಕಾಲಿಟ್ಟಿದ್ದಾರೆ. ಹೀಗೆ ಒಂದು ಹಳ್ಳಿನಲ್ಲಿ 4-5 ಜನ ಪ್ರಯತ್ನ ಮಾಡಿದ್ರೆ ಬದಲಾವಣೆಯನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಂದೆ ಹಾಗೆ ಬದಲಾವಣೆ ಆಗುತ್ತೆ. ಹಾಗೆ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಕಡಬಗೇರಿ ಅಂತ ಒಂದು ಊರಿದೆ, ಅಲ್ಲಿ 50 ಜನ ರೈತರು ಕೃಷಿಗೆ ಸಂಬಂಧಪಟ್ಟಂಗೆನೆ ಕೆಲಸ ಮಾಡ್ತಿದ್ದಾರೆ, ಅದರಲ್ಲೂ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇರ್ತೀವಿ. ಹಾಗೇನೆ ಕೆಲವೊಂದು ರೈತರಿಗೆ ಬದುಕು ಕಟ್ಕೊಡುವಂತ ಪಶು ಸಂಗೋಪನೆ, ಕುರಿ ಸಾಕುವಂಥದ್ದು,

ಈ ರೀತಿಯಲ್ಲಿ ನಮ್ಮಲ್ಲೇನೆ ಕೃಷಿ ಆಧಾರಿತ ಚಟುವಟಿಕೆಗಳನ್ನೇ ನಾವು ಹೇಳ್ಕೊಟ್ರೆ ಅವನು ಬದುಕ ಕಟ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೇದು ಮೇಡಮ್. ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಸ್ವತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು, ತಾವು ತಮ್ಮ ಕೃಷಿಯ ಹಲವಾರು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಜೊತೆಗೆ ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ವತಿಯಿಂದಲೂ ಸಹಿತ ಕೈಗೊಂಡಿರತಕ್ಕಂತಹ ಕೃಷಿಕರಿಗೆ ಉತ್ತೇಜನ ನೀಡುವಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಿ. ಸಾವಯವ ಕೃಷಿಗೆ ರೈತರನ್ನ ಪರಿವರ್ತಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕ್ಷೇತ್ರ ದರ್ಶನದ ಕಾರ್ಯಕ್ರಮಗಳನ್ನೆಲ್ಲ ಹಾಕೊಂಡಿದ್ದೀರಿ. ನಿಜಕ್ಕೂ ಇದೊಂದು ಸಾಮಾಜಿಕವಾಗಿ ಅದರಲ್ಲೂ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಗಳನ್ನು ಅದರಲ್ಲೂ ದಾಪುಗಳನ್ನು ತಾವೆಲ್ಲ ಇಟ್ಟಿದ್ದೀರಿ. ಈ ಚಟುವಟಿಕೆಗಳು ಇನ್ನೂ ನಿರಂತರವಾಗಿ ಸಾಗಲಿ, ಜೊತೆಗೆ ಯುವಕರ ಬಗ್ಗೆನೂ ಸಹಿತ ಆಸಕ್ತಿ ವಹಿಸಿ ಈ ಕಡೆಗೆ ಬರಲಿ ಅಂತಕ್ಕಂಥ ಆಶಯಗಳನ್ನೆಲ್ಲ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನನಗೂ ಕೂಡ ನನ್ನ ಭಾವನೆಗಳನ್ನ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿಗೆ ತುಂಬಾ ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿ ಬಲವರ್ಧನೆ ಕುರಿತು ಶ್ರೀಮತಿ ವೀಣಾ ಮಹಾಂತೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಇನ್ನು ಮುಂದೆ ಕೇಳಿ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ದುತ್ತರ್ಗಾ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಒಂದು ಹವಾಮಾನದ ಪರಿಸ್ಥಿತಿ, ಈ ಹವಾಮಾನದ ಪರಿಸ್ಥಿತಿಗೆ ಅನುಸಾರವಾಗಿ ತಾವು ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಸಲಹೆಗಳ ಬಗ್ಗೆ ಮಾಹಿತಿ ನೀಡ್ತೇನೆ. ರೈತ ಬಾಂಧವರೇ, ನಾವು ಇವಾಗ ಒಂದು ಕಡಿಮೆ ಉಷ್ಣಾಂಶ ಅಂದರೆ ಚಳಿಗಾಲದ ಒಂದು ಅಂತಿಮ ಹಂತದಲ್ಲಿದ್ದೀವಿ ಆಲ್ಮೋಸ್ಟ್. ಇವಾಗ ನಮಗೆ ಮುಂದಿನ ಒಂದು ವಾರದಲ್ಲಿ ಅತಿ ಉಷ್ಣಾಂಶ ಸುಮಾರು 33-34 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಕಡಿಮೆ ಉಷ್ಣಾಂಶ ಸುಮಾರು 19-20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಹಾಗೆಯೇ ಆರ್ದ್ರತೆಯಲ್ಲಿ ಅತಿ ಆರ್ದ್ರತೆ 70-72% ಇರ್ತದೆ. ಆಮೇಲೆ ಗಾಳಿಯು ಸುಮಾರು 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಒಂದು ಸಾಧ್ಯತೆ ಇದೆ. ಮತ್ತೆ ಮಳೆ ಒಂದು ಮುನ್ಸೂಚನೆ ನೋಡೋದಾದ್ರೆ ನಮಗೆ ಮುಂದಿನ ಒಂದು ವಾರದಲ್ಲಿ ಯಾವುದೇ ಮಳೆ ಆಗುವ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಈ ಒಂದು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಹೇಳಿದಂಗೆ ಕಡಲೆ ಮತ್ತು ಜೋಳ, ಸೊ ಈ ಒಂದು ಬೆಳೆಗಳ ರಾಶಿಯ ಒಂದು ಹಂತದಲ್ಲಿದ್ದಾವೆ. ತಮಗೇನಾದ್ರೂ ಒಂದು ನೀರಿನ ಒಂದು ಸ್ವಲ್ಪ ನೀರಿನ ಲಭ್ಯತೆ ಇತ್ತಪ್ಪ ಅಂತಂದ್ರೆ ತಾವು ಈ ಕಡಲೆ ಮತ್ತು ಜೋಳ ರಾಶಿ ಆದ್ಮೇಲೆ ಕಲ್ಲಂಗಡಿ ಬೆಳೆಯುವುದು ಉತ್ತಮ ಅಂತ ನಾವು ಹೇಳ್ತೀವಿ. ಹಾಗೇನೆ ಈಗ ರಾಶಿ ಆದ್ಮೇಲೆ ಮುಂಗಾರು ಬೆಳೆಗಳು ಆಲ್ರೆಡಿ ರಾಶಿ ಆಗಿದ್ದಾವೆ, ಆಮೇಲೆ ಈ ಒಂದು ಕಡಲೆ ಮತ್ತು ಜೋಳ ತಾವು ರಾಶಿ ಮಾಡಿದ್ಮೇಲೆ ಸರಿಯಾಗಿ ಒಣಗಿಸಿ ತಾವು ಶೇಖರಣೆ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಅರ್ಧಮರ್ಧ ಒಣಗಿಸ್ಬಿಟ್ರೆ ಏನಾಗ್ತೈತಂದ್ರೆ ಅವಕ್ಕೆ ನಮಗೆ ಕೆಟ್ಟು ಹೋಗುವ ಒಂದು ಸಾಧ್ಯತೆ ಇರುತ್ತೆ. ಹಾಗೇನೆ ನಾವು ಅದರಲ್ಲಿ ತೇವಾಂಶದ ಪ್ರಮಾಣ ಎಷ್ಟಿರ್ಬೇಕಪ್ಪ ಅಂತಂದ್ರೆ, ನಾವು ಏಕದಳ ಧಾನ್ಯಗಳನ್ನು ನೋಡೋದಾದ್ರೆ ಸುಮಾರು 11-12% ನೀರಿನಾಂಶ ಇರುವ ಹಾಗೆ ನೋಡ್ಕೋಬೇಕು. ಆಮೇಲೆ ದ್ವಿದಳ ಧಾನ್ಯಗಳನ್ನ 9% ನೀರಿನಾಂಶ ಕಡಿಮೆ ಮಾಡಿ ಒಂದು ಮೇಂಟೈನ್ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಕೆಡದೆ ಚೆನ್ನಾಗಿರ್ತವೆ. ಹಾಗೇನೆ ಈಗ ನಾವು ಕಲ್ಲಂಗಡಿ ಹಣ್ಣು ಅಂತ ಹೇಳಿದೆ, ಅದೇನಪ್ಪ ಸುಮಾರು 3 ಫೀಟ್ 3 ಮೀಟರ್ ಒಂದು ಅಂತರದಲ್ಲಿ ನಾವು ಒಂದು ಸಾಲುಗಳ ಅಂತರನ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಕಲ್ಲಂಗಡಿ ನಾವು ಬೆಳಿಬೇಕಪ್ಪ ಅಂತಂದ್ರೆ ನಾವು ಜೇನು ಸಾಕಾಣಿಕೆಯೂ ಅದ್ರ ಜೊತೆ ಮಾಡಿದ್ರೆ ತುಂಬಾನೇ ಒಳ್ಳೇದಂತ ಹೇಳ್ತೇನೆ. ಯಾಕಂದ್ರೆ ಅದು ಒಂದು ಕಾಯಿ ಕಟ್ಟುವುದಾಗಲಿ ಅಥವಾ ಆಮೇಲೆ ನಮಗೆ ಹೆಚ್ಚಿನದಾಗಿ ಜೇನಿನ ಒಂದು ಇಳುವರಿಯು ಸಹ ಬಂದು ರೈತರ ಆದಾಯದಲ್ಲಿ ಹೆಚ್ಚಾಗುವ ಒಂದು ಸಾಧ್ಯತೆಗಳಿದ್ದಾವೆ. ಆಮೇಲೆ ಕಲ್ಲಂಗಡಿಯಲ್ಲಿ ನಮಗೆ ರಸ ಹೀರುವ ಒಂದು ಕೀಟಗಳ ಹಾವಳಿ ಬರುವ ಸಾಧ್ಯತೆ ಇರುತ್ತೆ. ಈಗ ಅದಕ್ಕಾಗಿ ನಾವ್ ಏನ್ ಹೇಳ್ತೇವಪ್ಪ ಅಂತಂದ್ರೆ 8-10 ಹಳದಿ ಅಥವಾ ನೀಲಿ ಅಂಟು ಬಲಗಳನ್ನ ನಾವು ಪ್ರತಿ ಎಕರೆಗೆ ಹಾಕ್ಬೇಕಾಗತ್ತೆ. ಹಾಕಿದ್ರೆ ನಾವು ಇದರಿಂದ ರಸ ಹೀರುವ ಕೀಟಗಳ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಹಾಗೇನೆ ಈಗ ನಾವು ಈ ಒಂದು ಸೀಸನ್ ದಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಮಾವು, ಸೊ ಈ ಮಾವು ಆಲ್ರೆಡಿ ಸಣ್ಣ ಸಣ್ಣ ಕಾಯಿ ಆಗ್ತಾ ಇದಾವೆ ಮತ್ತು ಒಂದು ಹೂವಾಡು ಹಂತದಲ್ಲಿದ್ದಾವೆ. ಸೊ ಇವಾಗ ನಾವ್ ಏನ್ ಮಾಡೋಕಪ್ಪ ಅಂತಂದ್ರೆ, ಹೂ ಬಿಡುವ ಒಂದು ಹಂತ ಇತ್ತಪ್ಪ ಅಂತಂದ್ರೆ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ತೀವಿ. ಅದನ್ನ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಉತ್ತಮ ಗುಣಮಟ್ಟದ ಇಳುವರಿನ ಪಡೆಯಬಹುದು. ಆಮೇಲೆ ಈ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇರುತ್ತೆ, ಚಳಿಗಾಲ ಇದ್ದಾಗ ಅದಕ್ಕೆ ಬೂದು ರೋಗ ಬರುವಂತ ಸಾಧ್ಯತೆ ಇರುತ್ತೆ ಮಾವಿಗೆ. ಅದಕ್ಕಾಗಿ ನಾವು 1 ಮಿಲಿಲೀಟರ್ ಹೆಜ್ಜಾಕೋನೋಜಲನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ಜಿಗಿ ಹುಳು ಏನರ ಬಂತಪ್ಪ ಮಾವಿನಲ್ಲಿ ಅಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಬುಫ್ರೋಫೇಜಿನ್ ಅಂತ ಹೇಳ್ತೀವಿ, 25 SC ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 1 ಮಿಲಿಲೀಟರ್ ಅಸ್ಟಮಾಫ್ರಿಡ್ ಅನ್ನ ನಾವು ಸಿಂಪರಣೆ ಮಾಡಬೇಕು. ನಾವು ಜೈವಿಕ ಶಿಲೀಂಧ್ರ ನಾಶಕ ಏನರ ಮಾಡೋರು ಇತ್ತಪ್ಪ ಅಂದ್ರೆ ವರ್ಟಿಸಿಲಿಯಂ ಲೆಕ್ಕಾನಿ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸಿಂಪರಣೆ ಮಾಡಬಹುದು ಈ ಒಂದು ಜಿಗಿ ಹುಳುವಿಗಾಗಿ. ಆಮೇಲೆ ಈಗ ಹಿಂಗಾರಿನ ಜೋಳ ನಾವು ಮುಂದಿನ ವಾರದಲ್ಲಿ ಯಾವುದೇ ಮಳೆ ಆಗದ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ, ತಾವು ರಾಶಿಯನ್ನ ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಈಗ ಸ್ವಲ್ಪ ಲೇಟ್ ಆಗಿ ಯಾರಾದ್ರೂ ಬಿತ್ತಿದ್ರೆ ತೆನೆ ಬರುವ ಮತ್ತು ಕಾಳು ಕಟ್ಟುವ ಹಂತದಲ್ಲಿ ಸ್ವಲ್ಪ ನೀರು ಕೊಟ್ರೆ ನಮಗೆ ಉತ್ತಮ ಇಳುವರಿ ಬರಲು ಸಾಧ್ಯವಿರ್ತೈತಿ. ಆಮೇಲೆ ಭತ್ತದಲ್ಲಿ ಕಂದು ಜಿಗಿ ಹುಳು ಬರುವ ಒಂದು ಸಾಧ್ಯತೆಗಳಿದಾವೆ. ಅದಕ್ಕಾಗಿ ನಾವು ಇಂಬ್ಲಾ ಕೋಪಿಡ್ ಅನ್ನ 0.5 ಮಿಲಿಲೀಟರ್ ಅದನ್ನಾಗ್ಲಿ, ಇಲ್ಲಪ್ಪ ಅಂತಂದ್ರೆ ತಯೋಮೆತ್ ಅಗ್ಜಾಮ್ 0.7 ಗ್ರಾಮ್ ಸೊ ಪ್ರತಿ ಲೀಟರ್ ನೀರಿಗೆ ಬರೀ ಸಿಂಪರಣೆಯನ್ನ ನಾವು ಮಾಡಿದ್ರೆ ಅದು ಕಂದು ಜಿಗಿ ಹುಳುವಿನ ಹತೋಟಿ ಮಾಡಬಹುದು. ಆಮೇಲೆ ಈಗ ಭತ್ತದಲ್ಲಿ ಸುಮಾರು ನಾಟಿ ಮಾಡಿ 3 ಅಥವಾ 6 ವಾರಗಳ ಒಂದು ಬೆಳೆ ಏನಿತ್ತಪ್ಪ ಅಂತಂದ್ರೆ ತೆನೆ ಬರುವ ಹಂತದಲ್ಲಿ 6 ವಾರಗಳ ಬೆಳೆ ಅಥವಾ ತೆನೆ ಬರುವ ಹಂತದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನ ಮೇಲುಗೊಬ್ಬರವಾಗಿ ಕೊಡಬೇಕು. ಸೊ ಈ ರೀತಿ ಕೊಡೋದ್ರಿಂದ ನಮ್ಮ ಸಾರಜನಕದ ಉತ್ತಮ ನಿರ್ವಹಣೆ ಮಾಡಲು ಸಾಧ್ಯ ಆಗುತ್ತೆ. ಆಮೇಲೆ ಕಡಲೆಯಲ್ಲಿ ನಾವು ಕಡಲಿಗೆ ಬಂತಂದ್ರೆ ಈಗ ಸ್ವಲ್ಪ ಬೇಸಿಗೆ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಬಿಸಿಲಿತ್ತಪ್ಪ, ಬೇಸಿಗೆ ಅಂದ್ರೆ ಇನ್ನು ಬಿಸಿಗೆ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಮಧ್ಯಾಹ್ನದಲ್ಲಿ ಬಿಸಿಲಿನ ಸಮಯದಲ್ಲಿ ನಾವು ಈ ಕಡಲೆ ರಾಶಿ ಮಾಡಿದ್ರೆ ಸ್ವಲ್ಪ ಕಾಳು ಉದುರುವ ಸಾಧ್ಯತೆ ಇರ್ತವೆ. ಸೊ ಅದಕ್ಕಾಗಿ ಮುಂಜಾನೆಯ ಹೊತ್ತಿನಲ್ಲಿ ಮಾಡ್ಬೇಕಂತ ನಾವು ಹೇಳ್ತೀವಿ. ಹಾಗೇನೆ ಈ ಕಡಲೆ ಸ್ವಲ್ಪ ಲೇಟ್ ಆಗಿ ಬಿತ್ತಿದ್ರೆ ಇನ್ನು ಹಸಿ ಹಂತದಲ್ಲಿ ಇತ್ತಂದ್ರೆ ಅದಕ್ಕೆ ಒಂದು ಸ್ಪೋಡಾಪ್ಟರ್ ಕೀಡಿ ಈ ತರ ಏನಾದ್ರೆ ಕಾಣಿಸ್ಕೊಂಡ್ರೆ ತಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋರ್ 18.5 SC ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೀಗ ಆಲ್ರೆಡಿ ಮುಂಗಾರಿನ ಹಂಗಾಮಿನಲ್ಲಿ ತೊಗರಿ ಮತ್ತು ಹತ್ತಿ ಕಟಾವು ಆಗಿದೆ. ಸೊ ಆ ಕಟಾವು ಆದ್ಮೇಲೆ ಆ ಹೊಲಗಳನ್ನ ನಾವ್ ಏನ್ ಮಾಡ್ಬೇಕಂತಂದ್ರೆ ಆ ಮಾಗಿ ಉಳುಮೆ ಮಾಡ್ಬೇಕು, ಡೀಪ್ ಫ್ಲೋಯಿಂಗ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡುವುದರಿಂದ ನಮ್ಗೇನಾಗುತ್ತವೋ ಅಲ್ಲಿ ಕೀಟದ ಒಂದು ತತ್ತಿಗಳಾಗಲಿ ಅಥವಾ ರೋಗದ ಒಂದು ಅವಶೇಷಗಳಿದ್ದರೆ ಅವು ನಾವು ಬಿಸಿಲಿಗೆ ತೋರಿಸುವುದರಿಂದ ಅದಕ್ಕೆ ಏನಾಗ್ತವೆ ಸ್ವಲ್ಪ ಅದರ ಹತೋಟಿ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಮಗೆ ಸ್ವಲ್ಪ ಮೋಡ ಕವಿದ ವಾತಾವರಣ ತಂಪಾದ ಗಾಳಿ ಇರುವುದರಿಂದ ಆ ಬೂದು ರೋಗ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 1 ml ಡೆಫೆನ್ಕನೋಜಲ್ ಅನ್ನ ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 0.5 ಗ್ರಾಮ್ ಮೈಕ್ಲೋಬ್ಯೂಟನ್ ಇಲ್ಲ ಹೇಳ್ತೀವಿ. ಸೊ ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಅದೇ ರೈತ ಬಾಂಧವರೇ, ಈಗ ನಾವು ಆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ಅಂತ ಹೇಳ್ತೀವಿ, ಅದರ ಒಂದು ಹತೋಟಿಗಾಗಿ ನಾವು 2 ಗ್ರಾಮ್ ಮೆಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನು ನಾವು ಸಿಂಪರಣೆ ಮಾಡಬಹುದು. ಹಾಗೇನೆ ಈಗ ಮೆಣಸಿನ ಗಿಡದಲ್ಲಿ ಸ್ವಲ್ಪ ಕಾಯಿ ಕೊರೆಯುವ ಕೀಟ ಒಂದು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 1 ಗ್ರಾಮ್ ಥೈಡಿಕಾರ್ಬ್ 75 WPC ರೂಪದಲ್ಲಿ ಸಿಗ್ತೈತೆ, ಅದು ಇಲ್ಲ ಅಂತಂದ್ರೆ 0.3 ಗ್ರಾಮ್ ಇಮಾಮೆಕ್ಟಿನ್ ಬೆಂಜೋಯಿಟ್ ಅಂತ ಹೇಳ್ತೀವಿ, ಅದು 5 SG ರೂಪದಲ್ಲಿ ಸಿಗ್ತೈತಿ. ಸೊ ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಈ ಕಾಯಿ ಕೊರಕದ ಹಾವಳಿಯಿಂದ ತಪ್ಪಿಸಬಹುದು. ಹಾಗೆ ರೈತ ಬಾಂಧವರು ಈ ಮುಂದಿನ ಒಂದು ವಾರದಲ್ಲಿ ನಮಗೆ ಮುಖ್ಯವಾಗಿ ಹೇಳಕಪ್ಪ ಅಂತಂದ್ರೆ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ, ತಾವು ಜೋಳ ಅಥವಾ ಕಡಲೆ ರಾಶಿಗಳನ್ನು ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಮುಂಗಾರು ಹಂಗಾಮಿನಲ್ಲಿ ರಾಶಿಯಾದ ಬೆಳೆಗಳ ಹೊಲದಲ್ಲಿ ಮಾಗಿ ಉಳಿಮೆ ಮಾಡಿರಿ ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದುತ್ತರಿಗಿ ಅವರಿಂದ ಹವಾಮಾನ ವರದಿಯನ್ನು ಕೇಳಿದಿರಿ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಇಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ.